ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಆಕಾಶವಾಣಿ ಹೊಸಪೇಟೆ. ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಎಲ್ಲ ರೈತ ಮಿತ್ರರಿಗೆ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ತರಕಾರಿ ಬೆಳೆಗಳಿಗೆ ಕೀಟಗಳ ಹಾವಳಿ ನಿಯಂತ್ರಣ ಈ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಸಂದರ್ಶನ. ನಂತರ ರೈತರಿಗೆ ಸಲಹೆ ಹಾಗೂ ರೈತಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ, ಹಿಂಗಾರು ಹಂಗಾಮಿನಲ್ಲಿ ತರಕಾರಿ ಬೆಳೆಗಳಿಗೆ ಕೀಟಗಳ ಹಾವಳಿ ನಿಯಂತ್ರಣ ಈ ಕುರಿತು ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿ ಆಗಿರುವ ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರಿದ್ದಾರೆ. ಅವರಿವತ್ತು ಹಿಂಗಾರು ಹಂಗಾಮಿನ ತರಕಾರಿ ಬೆಳೆಗಳಲ್ಲಿ ರೋಗಗಳ ಹಾವಳಿ ಮತ್ತು ನಿರ್ವಹಣೆ ಕ್ರಮಗಳ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ತಮಗೆ ತಿಳಿಸಲಿದ್ದಾರೆ. ಡಾಕ್ಟರ್ ಗೋವಿಂದಪ್ಪ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಹಿಂಗಾರು ಹಂಗಾಮಿನ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಯಾವ್ಯಾವು ಅಂತೀರಿ? ಸಾಮಾನ್ಯವಾಗಿ ತರಕಾರಿ ಬೆಳೆಗಳಂದರೆ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಪ್ರಮುಖವಾಗಿ ಬೆಳೀತಾ ಇದ್ದಾರೆ. ಸೊ ಹಾಗಾಗಿ ಮೆಣಸಿನಕಾಯಿಯಲ್ಲಿ ಸೆಪ್ಟೆಂಬರ್ ತಿಂಗಳ ನಂತರ ನಮಗೆ ಪ್ರಮುಖವಾಗಿ ಕಾಣಿಸ್ಕೊಳ್ತಾರ ರೋಗಗಳಂದರೆ, ಒಂದು ಬೂದಿ ರೋಗ ಒಂದಿದೆ, ನಂತರ ಅದರಲ್ಲಿ ಸೊರಗು ರೋಗ ಬರ್ತದೆ, ಅದಲ್ಲದೆ ಎಲೆ ಮುದುಡು ರೋಗ ಅಂತ ಮೂರು ಪ್ರಮುಖ ರೋಗಗಳು ಈ ಮೆಣಸಿನಕಾಯಿ ಬೆಳೆಯನ್ನು ತುಂಬ ಕಾಡ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಬೇರುಗಂಟು ರೋಗನೂ ಬರ್ತದೆ. ಸೊ ಇದು ಒಟ್ಟು ಮೆಣಸಿನಕಾಯಿ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯ ರೋಗಗಳು. ಹಾಗೆ ಇನ್ನೊಂದು ಪ್ರಮುಖ ಬೆಳೆ ಅಂತಂದರೆ ಟೊಮೆಟೊ ಬೆಳೆ. ಈ ಟೊಮೆಟೊ ಬೆಳೆಯಲ್ಲಿ ನಾವು ಸರ್ವಸಾಮಾನ್ಯವಾಗಿ ನೋಡ್ತಿರೋದಂದರೆ ಎಲೆ ಚುಕ್ಕಿ ರೋಗ ಬರ್ತದೆ, ಆಮೇಲೆ ಅದಕ್ಕೆ ಅಂಗಮಾರಿ ರೋಗನೂ ಅಂತಾರೆ. ಎರಡನೇದು ಎಲೆ ಮುದುಡು ರೋಗ ಬರ್ತದೆ, ಭಾರಿ ತೀವ್ರವಾಗಿ ಬರ್ತಕ್ಕಂಥ ರೋಗ ಮತ್ತು ಇಳುವರಿಯಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ರೋಗ ಅದು ಎಲೆ ಮುದುಡು ರೋಗ. ಮೂರನೇದು ಬಂದುಬಿಟ್ಟು ಈ ಟೊಮೆಟೊದಲ್ಲಿ ಬೇರುಗಂಟು ರೋಗನೂ ಬರ್ತದೆ, ಆಮೇಲೆ ದುಂಡಾಣು ಸೊರಗು ರೋಗನೂ ಬರ್ತದೆ. ಸೊ ಇವೆಲ್ಲ ಮುಖ್ಯ ರೋಗಗಳು ಈ ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ಕಾಡ್ತಾ ಇದ್ದಾವೆ. ಸರಿ ಡಾಕ್ಟರ್, ಈ ಮೆಣಸಿನ ಬೆಳೆಯಲ್ಲಿ ಬೂದಿ ರೋಗ ಕಂಡು ಬರುತ್ತೆ ಅಂತ ಹೇಳಿದಿರಿ, ಇದು ಲಕ್ಷಣಗಳೇನು, ಕಾರಣ ಏನು ಅಂತ? ಈಗ ನಮ್ಮ ರೈತ ಬಾಂಧವರಿಗೆ ಪ್ರಮುಖವಾಗಿ ತಿಳಿಸ್ಬೇಕಾಗಿರೋದು, ಇತ್ತೀಚಿನ ಎಲ್ಲ ಪ್ರದೇಶಗಳಲ್ಲಿ ಮೆಣಸಿನಕಾಯಿ ಬೆಳೆ ಯಾರ್ಯಾರು ಬೆಳೀತಿದ್ದಾರೆ ಅವರ ಹೊಲದಲ್ಲಿ ಪ್ರಮುಖ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಿರೋದು, ಅಂಥ ಒಂದು ಬೆಳೆ ಅಂಥ ಒಂದು ಪ್ರದೇಶದಲ್ಲಿ ನವಂಬರ್ ನಂತರ ಕಾಣಿಸ್ಕೊಳ್ತಕ್ಕಂಥ ಮುಖ್ಯವಾದ ರೋಗ ಅಂದರೆ ಬೂದಿ ರೋಗ. ಇದು ಸರ್ವಸಾಮಾನ್ಯ ಎಲ್ಲ ತಳಿಗಳಲ್ಲಿ ಮೆಣಸಿನಕಾಯಿ ಬೆಳೆಯ ತಳಿಗಳಲ್ಲಿ ಕಾಣಿಸ್ಕೊಳ್ತದೆ. ಏನಪ್ಪ ಅಂದರೆ ನವಂಬರ್ ಡಿಸೆಂಬರಲ್ಲಿ ಈ ಬೂದಿ ರೋಗದ ಪ್ರಮುಖ ಲಕ್ಷಣ ಅಂತಂದರೆ ಎಲೆಯ ಮೇಲೆ ಬೂದಿ ಥರ ಪುಡಿ ಕಾಣಿಸ್ಕೊಳ್ತದೆ, ಕೆಳಭಾಗದಲ್ಲಿ ಬೂದಿ, ಈವನ್ ಮೇಲ್ಭಾಗದಲ್ಲೂ ಸಹ ಬೂದಿಯ ಪುಡಿ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇದು ಒಂದು ಸಾಮಾನ್ಯ ಶಿಲೀಂಧ್ರ ರೋಗ. ಆಮೇಲೆ ಎಲೆ ಆ ಪತ್ರ ಹರಿತವನ್ನು ಕಳೆದುಕೊಳ್ತದೆ, ನಂತರ ಎಲೆ ಹಳದಿ ಆಗ್ತದೆ, ಎಲೆ ಹಳದಿ ಆಗಿಬಿಟ್ಟು ಉದುರಲು ಆರಂಭವಾಗ್ತದೆ, ಕಂಪ್ಲೀಟ್ ಎಲೆ ಉದುರಿಕೊಂಡು. ಸೊ ಇಳುವರಿಯಲ್ಲಿ ಹೆಚ್ಚಿನ ಹಾನಿಯನ್ನು ಉಂಟು ಮಾಡ್ತವೆ. ಒಂದು ಎರಡನೇದು ಈ ಬೂದಿ ರೋಗ ಯಾವ ರೀತಿ ಒಂದು ವಿವರ ಅಂತಂದರೆ, ಈ ಬೂದಿ ರೋಗ ಒಂದು ಶಿಲೀಂಧ್ರ ರೋಗ, ಶಿಲೀಂಧ್ರ ಕಣ. ಇದು ಗಾಳಿಯಿಂದ ಹರಡಲಿಕ್ಕೆ, ಒಂದು ಗಾಳಿಯಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೆಚ್ಚು ಹರಡ್ತದೆ. ಆಮೇಲೆ ಏನಪ್ಪ ಅಂತಂದರೆ ಈ ರೋಗ ಶಿಲೀಂಧ್ರ ರೋಗ ಹೆಚ್ಚಿನ ಒಂದು ತೀವ್ರ ರೀತಿಯಲ್ಲಿ ಯಾವಾಗ ಕಾಣಿಸ್ಕೊಳ್ತದೆ ಅಂದರೆ ವಾತಾವರಣದಲ್ಲಿ ಚಳಿಯಾದ ವಾತಾವರಣ. ಈಗ ಬೆಳಗಿನ ಜಾವ ಚಳಿಯಾದ ವಾತಾವರಣ ಅಂದರೆ ಉಷ್ಣಾಂಶ 18 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕು, ನೈಟ್ ಟೆಂಪರೇಚರ್ ಅಂತಾರ. ಆಮೇಲೆ ಇನ್ನೊಂದು ಒಣಹವೆ, ಮಧ್ಯಾಹ್ನದ ಬಿಸಿಲು ಒಣಹವೆ ಇದ್ದರೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಅದಕ್ಕೆ ನಾನು ಹೇಳ್ತಿರೋದು, ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಯಾವುದೇ ತರಕಾರಿ ಬೆಳೆಯಲ್ಲಿ ಈ ಬೂದಿ ರೋಗದ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇದು ಒಂದು ಮಾಹಿತಿ ತಮ್ಮ ಎಲ್ಲ ರೈತ ಬಂಧುವರಿಗೆ ತಿಳಿಸ್ಬೇಕಾಗಿರುತ್ತೆ. ಆಮೇಲೆ ಈಗ ಮತ್ತೆ ಇನ್ನೊಂದು ಅದರಲ್ಲಿ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ರೋಗ ಯಾಕೆ ಜಾಸ್ತಿ ಹರಡ್ತದೆ ಅಂದರೆ, ನಮ್ಮ ರೈತ ಬಾಂಧವರು ಬೀಜ ಬಿತ್ತೋದ್ರಿಂದ ಹೆಚ್ಚಾಗಿ ಬಿತ್ತೋ ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ. ಈ ಬೀಜ ಬಿತ್ತುವಾಗ ಅಂದರೆ ಗಿಡದಿಂದ ಗಿಡಕ್ಕೆ ಅಂತರ ಭಾಳ ಕಡಿಮೆ ಇರ್ತದೆ, ಗಿಡದಿಂದ ಗಿಡಕ್ಕೆ ಕಡಿಮೆ ಅಂತರ ಇರೋದೊಂದು, ಹಾಗೆ ಎಲೆ ಇನ್ನೊಂದು ಎಲೆಗೆ ತಾಕ್ತಾ ಇರ್ತದೆ. ಹಾಗಾಗಿ ಈ ಒಂದು ರೋಗದ ಕಣ ತೀವ್ರವಾಗಿ ಹರಡಲು ನೆರವಾಗ್ತದೆ. ಸೊ ಇದೊಂದು ಭಾಳ ಪ್ರಮುಖ. ಆಮೇಲೆ ಇನ್ನೊಂದು, ನೀರು ಮಿತವಾಗಿ ಆಯಿಸೋದಿಲ್ಲ. ಹೆಚ್ಚಿನ ನೀರು ಕೊಟ್ಟಾಗ ಈ ಮೈಕ್ರೋ ಕ್ಲೈಮೇಟ್ ಅಂತಾರೆ, ಅಂದರೆ ಒಂದು ವಾತಾವರಣ, ಈ ಒಂದು ಸಸ್ಯದ ಒಂದು ಪದರದಲ್ಲಿ ಸಸ್ಯದ ಬೆಳೆಯಲ್ಲಿ ಕಂಡು ಬರ್ತಕ್ಕಂಥ ಸೂಕ್ಷ್ಮ ವಾತಾವರಣದ ಒಂದು ನೆರವಿನಿಂದ ಈ ರೋಗ ಉಲ್ಬಣ ಆಗಿ ಜಾಸ್ತಿ ಆಗ್ತದೆ. ಹಾಗಾಗಿ ಈಗ ಎರಡು ಮುಖ್ಯವಾದ ಅಂಶ ಅಂದರೆ, ಒಂದು ಚಳಿಗಾಲದಲ್ಲಿ ಈ ರೋಗದ ತೀವ್ರತೆ, ಎರಡನೇದು ಸಸಿಗಳ ಅಂತರ ಕಡಿಮೆ ಇದ್ದಾಗ ಹೆಚ್ಚಿನ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗಲ್ಲಿ ಜಾಸ್ತಿ ರೋಗ ಬರ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನೀರು ಮಿತವಾಗಿ ಬಳಸದೇ ಇದ್ದಾಗ ಈಗ ರೋಗ ಜಾಸ್ತಿ ಬರೋ ಸಾಧ್ಯತೆ ಜಾಸ್ತಿ ಇದೆ. ಆಯಿತು ಡಾಕ್ಟರ್, ಈ ರೋಗದ ಹರಡುವಿಕೆ ಮತ್ತು ನಿಯಂತ್ರಣ ಯಾವ ರೀತಿ ಅಂತೀರಿ? ಈಗಾಗಲೇ ನಾನು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ಬೂದಿ ರೋಗ ಹರಡೋದು ಹೇಗಪ್ಪ ಅಂತಂದರೆ, ಒಂದು ಆಗಲೇ ಹೇಳಿದ್ರೆ ಎಲೆಯಿಂದ ಎಲೆಗೆ ಬೇಗ ಹರಡಲಿಕ್ಕೆ ಒಂದು ಗಾಳಿ ಮುಖಾಂತರ ಹರಡ್ತದೆ. ಒಂದು ಎರಡನೇದು ಮೈಕ್ರೋ ಕ್ಲೈಮೇಟ್ ಅಂದರೆ ಒಂದು ಸೂಕ್ಷ್ಮ ವಾತಾವರಣ, ಹೆಚ್ಚಾಗಿ ತಂಪಾದಾಗ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಆಮೇಲೆ ಒಂದು ನೀರು ಹಾಯಿಸಬೇಕು, ಮಿತವಾಗಿ ಬಳಸಬೇಕು. ಜಾಸ್ತಿ ನೀರನ್ನು ಹಾಯಿಸಿದಾಗ ಅಂದರೆ ವಾರಕ್ಕೆ ಎರಡು ಸಾರಿ ಕೆಲವರು ನೀರನ್ನು ಹಾಯಿಸ್ತಾ ಇರ್ತಾರೆ, ಅಂಥ ಒಂದು ಸಮಯದಲ್ಲಿ ಈ ರೋಗದ ಬಾಧೆ ಜಾಸ್ತಿ ಆಗ್ತದೆ. ಸೊ ಇಷ್ಟು ಪ್ರಮುಖ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ರೋಗದ ನಿರ್ವಹಣೆ ಬಂದಾಗ ಬಹಳ ಇಂಪಾರ್ಟೆಂಟು. ಇದರಲ್ಲಿ ನಾವು ಆಗಲೇ ಹೇಳಿದೆ, ನಾಟಿ ಮಾಡಿ ಬೀಜ ಬಿತ್ತ ನಂತರ 20-30 ದಿನದಲ್ಲಿ ಸಸಿಗಳನ್ನು ಅಂತರವನ್ನು ಕಾಪಾಡ್ಕೋಬೇಕು. ಒಂದು ಸಸಿಗಳಿಂದ ಇನ್ನೊಂದು ಸಸಿಗೆ 45 cm ಇರಬೇಕು, ಕಂಪಲ್ಸರಿ ಇಟ್ಕೋಬೇಕು. ಒಂದು ಎರಡನೇದೇನಪ್ಪ ಅಂದರೆ, ಅವಾಗ ಏನಾಗುತ್ತೆ, ಅದರ ಆ ಒಂದು ಅಂತರದಿಂದ ಈ ಗಿಡದಿಂದ ಎಲೆಗಳು ತಾಗೋದಿಲ್ಲ ಅಥವಾ ಕಾಂಡಗಳು ತಾಗೋದಿಲ್ಲ. ಸೊ ಹಾಗಾಗಿ ಮೈಕ್ರೋ ಕ್ಲೈಮೇಟ್ ಅಂದರೆ ಸೂಕ್ಷ್ಮ ವಾತಾವರಣ ಒಂದು ಈ ರೋಗಕ್ಕೆ ಫೇವರ್ ಮಾಡೋದಿಲ್ಲ. ಒಂದು ಎರಡನೇದೇನಪ್ಪ ಅಂತಂದ್ರೆ, ಈ ರೋಗದ ಉಲ್ಬಣ ಜಾಸ್ತಿ ಆದಾಗ ನೀರು ಹಾಯಿಸೋದನ್ನು ಕಡಿಮೆ ಮಾಡಬೇಕು, ನೀರು ಜಾಸ್ತಿ ಹಾಯಿಸೋಕೋಬೇಡಿ. ಎರಡನೇದು, ಮೂರನೇದೇನಪ್ಪ ಅಂತಂದರೆ, ಈ ರೋಗ ಕಂಡ ತಕ್ಷಣ ರೋಗ ನಿರೋಧಕ ಶಕ್ತಿ ಇರತಕ್ಕಂಥ ಜೈವಿಕ ಪೀಡೆನಾಶಕ ಸಿಗುತ್ತೆ. ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಸಂಶೋಧನಾ ಕೇಂದ್ರದಿಂದ, ಅಂದರೆ ರಾಯಚೂರಿನ ಒಂದು ಜೈವಿಕ ನಾಶಕ ಕೇಂದ್ರದಿಂದ ನೀವು ತರಿಸ್ಕೋಬೋದು. ಅದು ಅದರ ಹೆಸರು ಸುಡೋಮಾನಸ್ ಅಂತ. ಸುಡೋಮಾನಸ್ ಪುಡಿ ಥರ ಇರ್ತದೆ, ಅದನ್ನು ನೀವು 5-10 grams ನೀವು ಸಾಮಾನ್ಯವಾಗಿ ಜಾಸ್ತಿ ಬಳಸಿದ್ರೆ ನೀವು ತೊಂದರೆ ಇಲ್ಲ, 5-10 grams ಪ್ರತಿ ಲೀಟ್ರ್ನ ನೀರಿನಲ್ಲಿ ಬೆರೆಸಿ ಈಗ ನೀವು ಬೂದಿ ರೋಗದ ಕಂಡ ತಕ್ಷಣ ಸಿಂಪಡಣೆ ಮಾಡಬೇಕು. ಆ ಸಿಂಪಡಣೆ ಮಾಡಿದ ತಕ್ಷಣ ಇದು ಒಂದು ಜೈವಿಕ ಕ್ರಿಯೆಯಲ್ಲಿ ಆ ಪ್ರಚೋದನಕ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ತುಂಬುತ್ತೆ ಗಿಡದಲ್ಲಿ. ಒಂದು ಎರಡನೇದು, ಈ ಸುಡೋಮೋನಸ್ ಪುಡಿ ಬೂದಿ ರೋಗದ ಶಿಲೀಂಧ್ರವನ್ನು ಸಾಯಿಸುತ್ತೆ. ಸೊ ಹಾಗಾಗಿ ಇದು ಅಲ್ಲದೆ, ಇದಕ್ಕೆ ನೀವು ಸುಡೋಮೋನಸ್ ಪುಡಿ ಒಂದು ಸಾರಿ ಸಿಂಪಡಣೆ ಮಾಡಿದರೆ ನಂತರ ಹಲವಾರು ಶಿಲೀಂಧ್ರ ನಾಶಕಗಳಿದ್ದಾವೆ. ಉದಾಹರಣೆಗೆ ಎಕ್ಸಾಕೊನಜೋಲ್ ಇದೆ ಅದು, ಅಥವಾ ಡೈಫನ್ ಕೊನಜೋಲ್ ಇದೆ, ಅಂದರೆ ಎಕ್ಸೋ ಕಾಂಟಾಫ್ ಅಂತಾರೆ, ಡೈಫನ್ ಕೊನಜೋಲ್ ಸ್ಕೋರ್ ಅಂತಾರೆ, ಇನ್ನೊಂದು ಫಾಲಿಕ್ಯೂರ್ ಅಂದರೆ ಟೆಬಕೊನೋಜೋಲ್ ಅಂತಾರೆ. ಸೊ ಇಂಥ ಒಂದು ಶಿಲೀಂಧ್ರ ನಾಶಕಗಳನ್ನು 1 ml 1 liter ನೀರು ಅಂದರೆ ದ್ರಾವಣದಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಈ ಟ್ರಯೋಜೋಲ್ ಜಾತಿಗೆ ಸೇರತಕ್ಕಂಥ ಶಿಲೀಂಧ್ರ ನಾಶಕಗಳು ಯಾವುದು, ಎಕ್ಸಾಕೊನಜೋಲ್, ಟೆಬಕೊನಜೋಲ್, ಡೈಫನ್ ಕೊನಜೋಲ್, ಇಂಥ ಒಂದು ಶಿಲೀಂಧ್ರ ನಾಶಕಗಳನ್ನು ವಾರದಲ್ಲಿ 1 times 1 ml 1 liter ನೀರನ್ನು ದ್ರಾವಣದಲ್ಲಿ ಬೆರೆಸಿ ಸಿಂಪಡಣೆ ಮಾಡಿದಲ್ಲಿ ಈ ರೋಗವನ್ನು ಹತೋಟಿ ಮಾಡ್ಬೋದು. ಈ ರೋಗ ಸಂಪೂರ್ಣ ನಿರ್ಮೂಲನೆ ಮಾಡೋದು ಬಹಳ ಕಷ್ಟ, ಯಾಕೆಂದರೆ ವಾತಾವರಣದ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಾಗಿ ರೋಗ ಬಂದ ಕ್ಷಣ ಸುಡೋಮೋನಸ್ ಪುಡಿ, ನಂತರ ಶಿಲೀಂಧ್ರನಾಶಕಗಳನ್ನು ಬಳಸಿ ಈ ರೋಗವನ್ನು ಹತೋಟಿ ಮಾಡ್ಬೋದು. ಇನ್ನು ಡಾಕ್ಟರ್, ಈ ಮುದುರು ರೋಗ ಅಂತ ಹೇಳಿದ್ರಲ್ಲ, ಏನು ಹಾಗಂದರೆ? ಸೊ ಇದು ಈ ತರಕಾರಿ ಬೆಳೆ ಅಂದರೆ ಈ ಮೆಣಸಿನಕಾಯಿ ಆಗಲಿ ಟೊಮೆಟೊ ಆಗಲಿ ಬೆಳೆಗಳಲ್ಲಿ ಕಂಡು ಬರತಕ್ಕಂಥ ಪ್ರಮುಖ ರೋಗ, ಇತ್ತೀಚಿನ ರೈತರಲ್ಲಿ ಮಾರಣಾಂತಿಕ ರೋಗ ಅಂತಂದರೆ ಅದೇ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಅಂದರೆ ಎಲೆ ಮುದುಡು ರೋಗ ಅಂತ. ಇದು ಮುದುಡು ರೋಗ ಅಂತಾರೆ. ಇದು ಏನಪ್ಪ ಅಂತಂದರೆ, ರಸ ಹೀರ ಕೀಟಗಳಿಂದ ಬರ್ತದೆ ಸಾಮಾನ್ಯವಾಗಿ. ಈ ರಸ ಹೀರ ಕೀಟಗಳು ರಸವನ್ನು ಹೀರಿದಾಗ ಎಲೆಗಳು ಮುದುಡಲು ಆರಂಭವಾಗ್ತವೆ. ಸೊ ಇದು ಒಂದು ಅಂಶ. ಇನ್ನೊಂದು ಅಂಶ ಅಂತಂದರೆ, ಈ ರಸ ಹೀರ ಕೀಟಗಳು ರಸ ಇರುವಾಗ ನಂಜು ರೋಗಗಳನ್ನು ಹರಡಲಿಕ್ಕೆ ಆರಂಭ ಆಗ್ತದೆ. ಅದು ಭಾಳ ಒಂದು ಏನಪ್ಪ ಅಂದರೆ ಭಯಾನಕ ಒಂದು ಮಾಹಿತಿ. ನಮ್ಮ ಸಸ್ಯ ರೋಗ ವಿಭಾಗದಿಂದ ಕೊಡ್ತಕ್ಕಂಥ ರೈತರಿಗೆ ತಲುಪಬೇಕಾದ ವಿಷಯ ಅಂದರೆ, ರಸ ಹೀರ ಕೀಟಗಳು ನಂಜಾಣುಗಳನ್ನು ರಸ ಇರುವಾಗ ರಸದ ಜೊತೆಗೆ ಈ ಒಂದು ನಂಜಾಣುವನ್ನು ಹರಡಲಿಕ್ಕೆ ಆರಂಭ ಆಗ್ತದೆ. ಈ ನಂಜಾಣುಗಳು ಈ ಎಲೆ ಮುದುಡು ರೋಗವನ್ನು ತೀವ್ರ ರೀತಿಯಲ್ಲಿ ಬಾಧಿಸ್ತದವೆ. ಈ ಒಂದು ರೋಗ ಲಕ್ಷಣ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಮೆಣಸಿನಕಾಯಿ ಆಗಲಿ ಟೊಮೆಟೊ ಆಗಲಿ ಎರಡು ಬೆಳೆಗಳು ನಾಟಿ ಮಾಡುವಾಗ ನಂತರ ನಾವು ಸಸಿ ಮಡಿಯ ಹಂತದಲ್ಲಿ ಓಪನ್ ನರ್ಸರಿ ಅಂತಾರೆ, ಕೆಲವರು ಶೇಡ್ ನೆಟ್ಟಲ್ಲಿ ನರ್ಸರಿ ಮಾಡ್ತಿರ್ತಾರೆ, ಅಂಥ ಒಂದು ಸಮಯದಲ್ಲಿ ಈ ರಸಗಿರ ಕೀಟಗಳು ಶೇಡ್ ನೆಟ್ ಅಂದರೆ ಅದರಲ್ಲಿ ಅವು ಪೆನೆಟ್ರೇಟ್ ಆಗ್ತವೆ. ಪೆನೆಟ್ರೇಟ್ ಅಂದರೆ ಅವು ನುಸುಳಿ ಹೋಗಿ ನಂಜಾಣವನ್ನು ಹರಡಲಿಕ್ಕೆ ಆರಂಭವಾಗ್ತವೆ. ಒಂದು ಎರಡನೇದು, ನಾಟಿ ಮಾಡುವಾಗ ರೈತರು ಯಾವುದೇ ಒಂದು ಕೀಟನಾಶಕವನ್ನು ಸಿಂಪಡಣೆ ಮಾಡದೆ ಸಸಿಗಳನ್ನು ನಾಟಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಮೂರನೇದೇನಪ್ಪ ಅಂತಂದರೆ, ನಾಟಿ ಮಾಡಿದ ನಂತರ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತರಕಾರಿ ಬೆಳೆ ಇದ್ದರೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಮೂರನೇದು. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಟುಕೊಂಡಾಗ ನಿಮ್ಮ ಆ ಒಂದು ಪ್ರತಿಯೊಂದು ಪ್ರದೇಶದಲ್ಲಿ ತರಕಾರಿ ಬೆಳೆಯುವ ಕಾರ್ಯಕ್ರಮ ಇದ್ದರೆ ಸುತ್ತಮುತ್ತಲಿನ ಜಾಗದಲ್ಲಿ ಆದಷ್ಟು ನಾವು ನಿಯಂತ್ರಣ ಕ್ರಮಗಳನ್ನು ಮಾಡಬೇಕು. ಡಾಕ್ಟರ್, ಇವಾಗ ನೀವು ಈ ಬೂದಿ ರೋಗದ ಬಗ್ಗೆ ಹೇಳಿದ್ರಿ, ಸೊರಗು ರೋಗದ ಬಗ್ಗೆ ಹೇಳಿದ್ರಿ, ಮುದುರು ರೋಗದ ಬಗ್ಗೆ ಹೇಳಿದ್ರಿ, ಈ ಎಲ್ಲ ರೋಗಗಳ ಸಮಗ್ರ ರೋಗ ನಿರ್ವಹಣೆ ಏನು ಅಂತೀರಿ? ಈಗ ನಾವು ಆಗಲೇ ಮಾತಾಡ್ತಾ ಇದ್ದೆ ಏನಪ್ಪ ಅಂತಂದ್ರೆ, ಈಗ ಮೆಣಸಿನಕಾಯಿ ಬೆಳೆಯಲ್ಲಿ ಬೂದಿ ರೋಗ ಆಗಲಿ, ಸೊರಗು ರೋಗ ಆಗಲಿ, ಆಮೇಲೆ ಎಲೆ ಮುದುರು ರೋಗ ಅಂತ ಅಂದ್ರೆ, ಈ ಮೂರು ರೋಗಗಳನ್ನು ಗಮನದಲ್ಲಿಟ್ಕೊಂಡಾಗ ನಾವು ಸಮಗ್ರ ರೋಗ ನಿರ್ವಹಣೆ ಅಂತಂದ್ರೆ ಬೀಜ ಬಿತ್ತುವುದರಿಂದ ಹಿಡಿದು ಈಗ ಬೆಳೆ ಕಟಾವು ಅಂತವರೆಗೂ ನಾವು ಸಸ್ಯ ಸಂರಕ್ಷಣಾ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು. ನಮ್ಮಲ್ಲಿ ಸಿಗತಕ್ಕಂಥ ಎಲ್ಲ ಒಂದು ಕ್ರಮಗಳನ್ನು ಅನುಸರಿಸಿಕೊಂಡು ಮಾಡೋದು ಈ ಒಂದು ಸಮಗ್ರ ರೋಗ ನಿರ್ವಹಣಾ ಕ್ರಮ. ಉದಾಹರಣೆಗೆ, ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ ಮಾಡಬೇಕು. ಈ ತರಕಾರಿ ಬೆಳೆ ಅಂದರೆ ಸಸ್ಯ ಸಂರಕ್ಷಣೆ ಇಂಪಾರ್ಟೆಂಟ್, ಅದರಲ್ಲಿ ಸಸಿ ಮಡಿಯಲ್ಲಿ ಸಸ್ಯ ಸಂರಕ್ಷಣೆ. ಏನಪ್ಪ ಅಂತಂದ್ರೆ, ಈ ಸಸಿ ಮಡಿಗಳನ್ನು ಏರು ಮಡಿಯಲ್ಲಿ ಬಿತ್ತನೆ ಮಾಡಬೇಕು. ಒಂದು, ಈ ಕೆಲವರು ಸಸಿ ಮಡಿ ಮಾಡೋರಿಗೆ ಇಂಪಾರ್ಟೆಂಟ್ ಮೆಸೇಜ್ ಅಪ್ಪ ಅಂದರೆ, ಸಸಿ ಮಡಿಯನ್ನು ಏರು ಮಡಿ ಅಂತಾರೆ. ಅಂದರೆ ಎತ್ತರವಾದ ಮಡಿಯಲ್ಲಿ ಬಿತ್ತೋದ್ರಿಂದ ಈ ಬೇರು ಕೊಳೆ ರೋಗ ಬರೋದಿಲ್ಲ. ಒಂದು. ಎರಡನೇದೇನಪ್ಪ ಅಂದರೆ, ಸಸಿ ಮಡಿಗೆ ನೈಲಾನ್ ಪರದೆ ಬಳಸಬೇಕು. ಭಾಳ ಇಂಪಾರ್ಟೆಂಟ್ ಇದು. ಬಿಳಿ ನೈಲಾನ್ ಪರದೆ 40 mesh ಅಂತಾರೆ. 40 ಅಂದರೆ ಒಂದು ಇಂಚ್ ಜಾಗದಲ್ಲಿ 40 ರಂಧ್ರಗಳಿರ್ತವೆ, ಸಣ್ಣ ರಂಧ್ರಗಳು. ಆ ಒಂದು ರಂಧ್ರಗಳಿದ್ರೆ ಅದು ಬಿಳಿ ನೊಣ. ಈ ರಸ ಇರ ಕೀಟಗಳಂದರೆ ಜಾತಿಗೆ ಸೇರತಕ್ಕಂಥ ಬಿಳಿ ನೊಣ ಇರ್ಬೋದು, ಅಥವಾ ಥ್ರಿಪ್ಸ್ ಇರ್ಬೋದು, ಥ್ರಿಪ್ಸ್ ನುಸಿ ಇರ್ಬೋದು. ಇಂಥ ಒಂದು ಕೀಟಗಳು ಒಳಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ 30 ದಿನದವರೆಗೂ ಈ ಸಸಿ ಮಡಿಯಲ್ಲಿ ಸಂರಕ್ಷಣೆ ಮಾಡೋದು ಭಾಳ ಉತ್ತಮ. ಎರಡನೇದು ಕೆಲಸ. ಮೂರನೇದೇನಪ್ಪ ಅಂತಂದರೆ, ಈ ಒಂದು ನಾಟಿ ಮಾಡುವಾಗ ಸಸಿಗಳನ್ನು ಕಾನ್ಫಿಡಾರ್ 5 ml 10 liter ನೀರಿನ ದ್ರಾವಣದಲ್ಲಿ ಎದ್ದಿ ನಾಟಿ ಮಾಡೋದ್ರಿಂದ ಭಾರಿ ಒಳ್ಳೆಯ ಒಂದು ನಿರ್ವಹಣೆ ಕ್ರಮ ಅಂತ ಹೇಳ್ಬೋದು. ಯಾಕೆಂದರೆ ರಸ ಇರ ಕೀಟಗಳು ಒಂದು ಆರೋಗ್ಯವಂತ ಗಿಡಗಳ ಮೇಲೆ ಅಂದರೆ ಕೀಟನಾಶಕಗಳ ಬೆರೆತ ಸಸಿಗಳ ಮೇಲೆ ಕೂರಲಿಕ್ಕೆ ಬರೋದಿಲ್ಲ. ನಾಲ್ಕನೇದೇನಪ್ಪ ಅಂತಂದ್ರೆ, ನಾಟಿ ಮಾಡುವ ಮುನ್ನ ಒಂದು 15 ದಿನ ಮುಂಚೆ ಏಕದಳ ಬೆಳೆಗಳಾದ ಜೋಳ ಆಗ್ಬೋದು, ಸಜ್ಜೆ ಆಗಲಿ, ಅವನ್ನ ಒಂದು 2 ಸಾಲು ಅಥವಾ 3 ಸಾಲು ಸುತ್ತ ಹಾಕೋದು ತಡೆ ಬೆಳೆ ಅಂತಾರೆ. ಆ ಬೆಳೆ ಹಾಕೋದ್ರಿಂದ ಅದು ಬೇಗ ಬೆಳೀತದೆ. ತಡೆ ಬೆಳೆ ಅಂದರೆ ಸಸ್ಯ ರಸ ಇರ ಕೀಟಗಳನ್ನು ಹಾವಳಿಯನ್ನು ತಪ್ಪಿಸುತ್ತದೆ, ಅವು ಮುಖ್ಯ ಬೆಳೆಗೆ ಬರೋದಿಲ್ಲ. ಇದ್ರ ಜೊತೆಗೆ ನಾವು ಇನ್ನೊಂದು ಮಾಹಿತಿ ಕೊಡ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ಈ ಒಂದು ನಾಟಿ ಮಾಡಿದ ಒಂದು ತಿಂಗಳಾದಮೇಲೆ ಎಡೆಕುಂಟೆ ಒಡೆಯುವ ಸಮಯದಲ್ಲಿ ಬೇವಿನ ಹಿಂಡಿ ಸುಮಾರು 40-80 kg ಒಂದು ಎಕರೆಗೆ ನಾವು ಬೇವಿನ ಹಿಂಡಿಯನ್ನು ಕೊಡೋದ್ರಿಂದ ಬೇರು ಗಂಟು ರೋಗ ಆಗಲಿ, ಸೊರಗು ರೋಗ ನಿರ್ವಹಣೆ ಮಾಡ್ಬೋದು. ನಾಲ್ಕನೇ ಅಂತಪ್ಪ ಏನಪ್ಪ ಅಂತಂದರೆ, ನಾವು ನಾಟಿ ಮಾಡಿದ ಪ್ರತಿ ವಾರಕ್ಕೂ ನಾವು ಕೀಟನಾಶಕಗಳಾದ ಕಾನ್ಫಿಡಾರ್ ಆಗ್ಬೋದು, ಅಸಿಪೇಟ್ ಆಗ್ಬೋದು, ನಂತರ ಇವು ಇನ್ನೂ ಕೆಲವು ಕೀಟನಾಶಕಗಳನ್ನು ಬೆರೆಸಿ ಸಿಂಪಡಿಸೋದ್ರಿಂದ ಈ ರಸಗಿರ ಕೀಟಗಳ ಅವಳಿ ತಪ್ಪಿಸ್ಬೋದು. ಒಂದು, ಅದರಿಂದ ಬರ್ತಕ್ಕಂಥ ನಂಜು ರೋಗಗಳನ್ನು ಸಹ ನಾವು ತಡೆಗಟ್ಟಬಹುದು. ಇನ್ನೊಂದು ಮುಖ್ಯ ಇದಂದರೆ, ಎಲೆ ಮುದುಡು ರೋಗ ಸಂಬಂಧಪಟ್ಟಂತಹ ಈ ಕೆಲವು ಜಾತಿಯ ಕಳೆಗಳಿದ್ದಾವೆ. ಉದಾಹರಣೆಗೆ ಪಾರ್ಥೇನಿಯಂ ಇರ್ತದೆ, ಆಮೇಲೆ ಅಜಿರೇಟಮ್ ಅಂತಾರೆ, ಆಮೇಲೆ ಕೆಲವು ಬೆಳೆಗಳಾದ ಕ್ರೋಟಾನ್ ಅಂತಾರೆ, ಕ್ರೋಟಾನ್ ಬಾನ್ ಪ್ಲಾಂಟ್ ಏನಮ್ಮ ಅಂತ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದರಲ್ಲಿ ಅದು ಸೀಮೆ ಎಣ್ಣೆ ಗಿಡ ಅಂತ ಒಂದು ಕನ್ನಡದಲ್ಲಿ ಬಳಸ್ತಾರೆ. ಅಂಥ ಒಂದು ಕಳೆ ಗಿಡಗಳನ್ನು ಹೊಲದ ಸುತ್ತಮುತ್ತಲು ಇದ್ದರೆ ತೆಗೆದುಹಾಕೋದು ಭಾಳ ಒಳ್ಳೆಯದು. ಇಂಥ ಒಂದು ಸಂಯುಕ್ತ ನಿರ್ವಹಣಾ ಕ್ರಮಗಳನ್ನು ನಾವು ಪ್ರಾರಂಭಿಸಿದರೆ ಈ ಸಮಗ್ರ ರೋಗ ನಿರ್ವಹಣೆ ಕ್ರಮಗಳಲ್ಲಿ ನಂಜು ರೋಗಗಳನ್ನು ಅಥವಾ ಎಲೆ ಮುದುಡು ರೋಗವನ್ನು ಹತೋಟಿಗೆ ಇಡ್ಬೋದು. ಇದು ಮೆಣಸಿನಕಾಯಿ ಇರ್ಬೋದು ಅಥವಾ ಟೊಮ್ಯಾಟೊ ಇರ್ಬೋದು. ಸೊ ಇದು ಒಂದು ಸಂಯುಕ್ತ ನಿರ್ವಹಣೆ ಕ್ರಮಗಳಂತ ಹೇಳ್ಬೋದು. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ, ಅಂಟುಬಲೆಗಳನ್ನು ಸಹ ನಾವು ಬಳಸ್ಬೋದು. ಅಂಟುಬಲೆ ಅಂದರೆ ಹಳದಿ ಬಣ್ಣ ಲೇಪಿತ ಬಲೆಗಳನ್ನು ಬಳಸಿ, ಆ ಅಂಟುಬಲೆ ಇದ್ದರೆ ಅದೇನಪ್ಪ ಅಂದರೆ ರಸಗಿರ ಕೀಟಗಳನ್ನು ಟ್ರ್ಯಾಪ್ ಮಾಡ್ತದೆ, ಹಾಗಾಗಿ ರೋಗದ ಹರಡುವಿಕೆ ನಿಯಂತ್ರಿಸಬಹುದು. ಇನ್ನು ಗೋವಿಂದಪ್ಪ ಅವರೇ, ಕೆಲವೊಂದು ರೈತರು ಬೇಲಿ ಬೆಳೆಗಳು ಅಂಥೇಳಿ ಕೆಲವನ್ನ ಬೆಳೀತಾರೆ, ಅದರ ಮಹತ್ವ ಏನು ಅಂತೀರಿ ಈ ರೋಗ ನಿರ್ವಹಣೆಯಲ್ಲಿ? ಈಗ ನೋಡಿ, ಆಗಲೇ ಮಾತಾಡ್ತಾ ಇದ್ದೆ ಬೇಲಿ. ಈಗ ರಸ ಇರ ಕೀಟಗಳು ಗೊತ್ತಾಯಿತು. ಒಂದು ಅರ್ಥದಲ್ಲಿ ರಸ ಇರ ಕೀಟಗಳಂದರೆ ಬಿಳಿ ನೊಣ ಇರ್ಬೋದು, ಥ್ರಿಪ್ಸ್ ನುಸಿ ಇರ್ಬೋದು, ಅಥವಾ ಇನ್ನೊಂದು ಎಪಿಡ್ ಏನಂತಾರೆ. ಅಂದರೆ ಇವೆಲ್ಲ ಏನಾಗ್ತವೆ ಅಂದರೆ, ನಾವು ತರಕಾರಿ ಬೆಳೆಗಳನ್ನು ಯಾವಾಗ ನಾಟಿ ಮಾಡ್ತೀವೋ ಆ ಸಮಯದಲ್ಲಿ ಬೇರೆ ಹೊಲದಿಂದ ರೋಗಪೀಡಿತ ನಂಜಾಣುವನ್ನು ತಗೊಂಡು ಬರ್ತಾ ಇರ್ತದೆ. ಅಂತಹ ಒಂದು ರೋಗಪೀಡಿತ ನಂಜಾಣು ರೋಗವಾಹಕ ರಸ ಇರ ಕೀಟಗಳನ್ನು ತಡೆಗಟ್ಟಬೇಕು ಅಂತಂದರೆ ನೀವು ಬೇಲಿ ಬೆಳೆ ಬೆಳಿಬೇಕು. ಅಂದರೆ ತಡೆ ಬೆಳೆ ಅಂತಾರೆ. ಅಂದರೆ ತರಕಾರಿ ಬೆಳೆಗಳ ಹೊಲದಲ್ಲಿ ಆ ಹುಳುಗಳು ಬರದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಬೆಳೆ ಬೆಳಿತೀವಿ. ಅಂಥ ಒಂದು ಸುತ್ತ ಬೇಲಿ ಬೆಳೆಗಳಂತಾರೆ, ತಡೆ ಬೆಳೆ ಅಂತಾರೆ. ಈ ಬೆಳೆ ಯಾವಪ್ಪ ಅಂತಂದರೆ ಸಜ್ಜೆ ಇರ್ಬೋದು, ಜೋಳ ಇರ್ಬೋದು. ಈಗ

ನೆನೆಯಾದ 45 ದಿನಗಳ ಮೇಲೆ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಚಿವುಟಿದರೆ ತೊಗರಿಯ ಚಿಗುರ ಹೋಗೋಣ ಬರುತ್ತೀಯ ಚಂದಿರ ನಡೆಗೆ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ತೈತಿ ಮಲ್ಲಿಗೆ ಬೇರಿ ನಮ್ಯಾಗ ಜನಕ ಉಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ